ಆಕಾಶವಾಣಿ ಮಡಿಕೇರಿ. ಸಮಯ 6:50:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಮಿತ್ರ ಮತ್ತು ದಿನಮಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ರೈತ ಬಾಂಧವರೇ, ಶ್ರೋತೃಗಳೇ, ಕೃಷಿಯಲ್ಲಿ ಪತಿ ಪತ್ನಿ ಮತ್ತು ಮನೆಯವರು ಕೈ ಜೋಡಿಸಿ ದುಡಿದಾಗ ಎಷ್ಟು ಚೆನ್ನಾಗಿ ಮನೆತನಗಳು ಬೆಳವಣಿಗೆ ಆಗ್ತವೆ ಅನ್ನೋದನ್ನು ನೀವು ಕಂಡಿದ್ದೀರಿ. ನಾವೇನು ವಿವರವಾಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಹೇಳೋದು ಬೇಸಾಯ, ನೀನು ಸಹಾಯ, ನಿನ್ನ ಮನಮಂದಿ ಎಲ್ಲ ಸಹಾಯ ಅಂದ್ಕೊಂಡು ಪ್ರತಿಯೊಬ್ಬರು ಕೈಮುಟ್ಟಿ ಕೆಲಸ ಮಾಡಿದಾಗ ಆ ಮನೆ ನಂದಗೋಕುಲವಾಗ್ತದೆ, ಹಾಗೆ ಅಭಿವೃದ್ಧಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅನ್ನೋದನ್ನು ಕಂಡವರೇ ಅನುಭವಿಸಿರರೇ ಹೇಳಬೇಕು. ಕೃಷಿಯಲ್ಲಿ ಅಷ್ಟು ಸಾಮರ್ಥ್ಯ ಇದೆ, ಅಷ್ಟು ಸಮೃದ್ಧಿ ಇದೆ. ಇವತ್ತು ನಾವು ಮಾತನಾಡಿಸ್ತಿದ್ವಿ ಕುಶಾಲನಗರ ತಾಲೂಕು ಬಸವನಹಳ್ಳಿಯ ಮಹಾದೇವಪ್ಪ ಮತ್ತು ಮಂಜುಳಾ ಅವರ ಪುತ್ರ ಬಿ ಎಂ ಸಾಗರ್ ಅವರ ಪತ್ನಿ ಎಂ ಟಿ ಮಿತ್ರ ಅವರನ್ನು. ನಾವು ಇತ್ತೀಚೆಗೆ ಕುಶಾಲನಗರ ಆಸುಪಾಸಿನ ಗ್ರಾಮಗಳಿಗೆ ಹೋದಾಗ ಇವರ ಸಂಗತಿ ಗೊತ್ತಾಯಿತು. ಬಿ ಎಂ ಸಾಗರ್ ಮತ್ತು ಮಿತ್ರ ಅವರು ಹಸುಗಳನ್ನು ಚಂದವಾಗಿ ಸಾಕ್ತಿದ್ದಾರೆ, ಚೆನ್ನಾಗಿ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದ್ಕೊಂಡು ಅವರ ಮನೆಗೆ ಹೋಗಿ ಅವರ ಕೊಟ್ಟಿಗೆಯಲ್ಲಿ ಅವರು ಕೆಲಸ ಮಾಡುತ್ತಿದ್ದನ್ನು ಗಮನಿಸಿಕೊಂಡು ಅವರ ಕೆಲಸಗಳನ್ನು ಇವತ್ತು ಉಲ್ಲೇಖ ಮಾಡುವ ಕಾರ್ಯಕ್ರಮ ಇದು. ಎಂ ಟಿ ಮಿತ್ರ ಅವರು ಕೊಡ್ಲಿಪೇಟೆ ಮೂಲದವರು, ಇವತ್ತು ಅವರ ಅಭಿಪ್ರಾಯ ಏನಂತ ಅಂದ್ಕೊಂಡು ಆಲಿಸ್ಕೊಳ್ಳಿ. ಹೇಳಿ ಅಮ್ಮ, ಏನು ಓದಿದ್ರಿ ಮತ್ತೆ ಹೇಗಿತ್ತು ನಿಮ್ಮ ಬಾಲ್ಯದ ಕೃಷಿ ಅನುಭವಗಳು? ಅಪ್ಪ ಅಮ್ಮ ಕೃಷಿ ಕೆಲಸಗಳನ್ನು ಕಲಿಸಿದ್ರಾ ಅಥವಾ ಇಲ್ಲಿ ಬಂದು ಕಲಿತ್ರಾ? ಮುಕ್ತವಾಗಿ ನಿಮ್ಮ ಮಾತುಗಳನ್ನು ಪ್ರಸ್ತಾಪ ಮಾಡಿ. ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ. ಸಣ್ಣದ್ರಿಂದಲೂ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಕೃಷಿ ಸಹ ಕಲಿಸಿದ್ರು ನನಗೆ. ಹಸು ಸಾಕೋದು, ಗದ್ದೆ ಕೆಲಸ, ಮೆಣಸು ಎಲ್ಲ ಬೆಳೀತಿದ್ರು, ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಹಾಗಾಗಿ ಇಲ್ಲಿಯೂ ಸಹ ಮಾಡೋಕ್ಕೆ ಸಹಾಯ ಆಯಿತು. ನೋಡಿ, ಅದೊಂದು ಬಹಳ ಒಳ್ಳೆಯ ಸಂಗತಿ. ಮಕ್ಕಳನ್ನ ಪ್ರತಿಯೊಂದು ಕೆಲಸದಲ್ಲಿ ತೊಡಗಿಸೋದು, ಆ ಮೂಲಕ ಕೆಲಸಗಳನ್ನ ಕಲಿಸೋದು, ಅದು ಮನುಷ್ಯನ ಕುಟುಂಬದ ಅಭಿವೃದ್ಧಿಗೂ ಕಾರಣಕರ್ತವಾಗ್ತದೆ. ಇಲ್ಲಿಗೆ ಅಂದರೆ ಬಸವನಹಳ್ಳಿಗೆ ಬಂದಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಮದ್ವೆಯಾಗಿ. ಆವಾಗ್ಲಿಂದಲೂ ಸಹ ಹಸುಗಳು ಸಾಕೋದು, ರೇಷ್ಮೆ ಕೆಲಸ ಎಲ್ಲ ಸಹ ನಮ್ಮ ಮನೆಯವ್ರು ಮಾಡ್ದಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಮಾಡೋ ಕೆಲಸಕ್ಕೆಲ್ಲ ಸಹಾಯ ಮಾಡಿಕೊಂಡು ಅವ್ರ ಜೊತೆಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ತಂದೆ ತಾಯಿಗಳ ಜಮೀನು, ತೋಟ, ಗದ್ದೆ ಎಷ್ಟು ಇದೆ? ತೋಟ 3/4 ಎಕರೆ ಇತ್ತು, ಗದ್ದೆ 1 ಎಕರೆ ಇದೆ, ಭತ್ತ ಬೆಳಿತೀವಿ. ಸಣ್ಣ ಹಿಡುವಳಿ ಆದ್ರೂ ಕಲಿಯೋದು ಸಾಕಷ್ಟಿದೆ, ಮಾಡೋದು ಇನ್ನೂ ಸಾಕಷ್ಟಿದೆ. ಸಣ್ಣ ಹಿಡುವಳಿದಾರರೇ ತುಂಬಾ ಕಡೆಗೆ ಬಹಳ ನೆಮ್ಮದಿಯಾಗಿದ್ದಾರೆ. ಆಳು ಕಾಳುಗಳ ಮೇಲೆ ಅವಲಂಬನೆ ಇಲ್ಲ, ಮತ್ತೆ ಮಿತವಾದ ಖರ್ಚಿನಲ್ಲಿ ಸುಖವಾದ ಜೀವನ. ಇಲ್ಲಿನೂ ತುಂಬಾ ಜಮೀನು ನಿಮ್ಮ ಯಜಮಾನರಿಗಿಲ್ಲ, 2.5 ಎಕರೆ ಜಮೀನು ಅಂತ ಹೇಳ್ತಾ ಇದ್ರು. ಹಾಗೆ ಹಸುಗಳನ್ನ ಹೆಚ್ಚಿಗೆ ಸಾಕ್ತಾ ಇರೋದ್ರಿಂದ 4 ಎಕರೆ ಗುತ್ತಿಗೆ ತೆಗೆದುಕೊಂಡು ಮೇವನ್ನ ಬೆಳ್ಕೊಂಡು ಬೇಬಿ ಕಾರನ್ನ ಹಾಕೊಂಡು ಆ ಮೇವನ್ನ ಹಸುಗಳಿಗೂ ಕೊಡ್ತಿದ್ದಾರೆ. ಹೇಳಿ, ನಿಮ್ಮ ಕೆಲಸಗಳ ಮಧ್ಯದಲ್ಲಿ ಈಗ ಮನೆ ಕೆಲಸ ಮಾಡ್ಕೋಬೇಕು, ಮಗನ ನೋಡ್ಕೋಬೇಕು, ಬಂದವ್ರನ್ನ ಗಮನಿಸ್ಬೇಕು, ಹಾಗೆ ಯಜಮಾನರ ಜೊತೆಗೂ ಕೈ ಜೋಡಿಸ್ಬೇಕು, ಆಮೇಲೆ ನಿಮಗೆ ಇಷ್ಟವಾದ ಕೆಲಸಗಳನ್ನ ಮಾಡಿಕೊಂಡಷ್ಟು ನಿಮಗೂ ಒಂಥರ ತೃಪ್ತಿ. ಹೇಗೆ ಹೇಗೆ ಒಂದು ಸಮಯವನ್ನ ನಿಗದಿ ಮಾಡ್ಕೊಳ್ತೀರಿ? ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಎದ್ದು ನಮ್ಮ ಮನೆಯವ್ರ ಜೊತೆ ಕೊಟ್ಟಿಗೆ ಹೋಗಿ ದನಗಳಿಗೆಲ್ಲ ಫೀಡ್ ಎಲ್ಲ ಕೊಟ್ಟು ಕ್ಲೀನ್ ಮಾಡಿ ಹಾಲು ಕರೆದು ಎಲ್ಲ ಮಾಡಿ ಬಂದು ಮಗನ ಏಳಿಸಿ ತಿಂಡಿ ಎಲ್ಲ ಮಾಡಿ ತಿನ್ನಿಸಿ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಬಂದು ದನನೆಲ್ಲ ಕ್ಲೀನ್ ಮಾಡಿ ಹುಲ್ಲೆಲ್ಲ ತಂದು ಹಾಕಿ ಮತ್ತೆ ಅಡುಗೆ ಎಲ್ಲ ಮಾಡಿ ಹೂವಿನ ಗಿಡ ಎಲ್ಲನೂ ನೋಡೋಕ್ಕೂ ಸ್ವಲ್ಪ ಟೈಮ್ ಕೊಡ್ತೀನಿ. ನನಗೂ ಹೂವಿನ ಗಿಡ ಎಲ್ಲ ಅಂದರೆ ತುಂಬ ಇಷ್ಟ, ಹಸುಗಳು ಕರ ಅವೆಲ್ಲ ಅಂದರೆ ವ್ಯವಸಾಯ ಅಂದರೆ ತುಂಬ ಇಷ್ಟ. ಇಷ್ಟಪಟ್ಟು ಕೆಲಸ ಮಾಡಿದಾಗಲೇ ಸಖತ್ತಾಗಿ ಕೆಲಸ ಕಾರ್ಯಗಳು ನೆರವೇರ್ತವೆ, ಅದೊಂಥರ ಸಂತೋಷ. ದಿನ ಹೋಗಿದ್ದ ಗೊತ್ತಾಗಲ್ಲ, ಮತ್ತೆ ಹೊರೆ ಅಂತನೂ ಅನಿಸೋದಿಲ್ಲ. ಪ್ರೀತಿಪಟ್ಟು ಸ್ವೀಕರಿಸಿಕೊಂಡಾಗ ಯಾವುದು ನಮಗೆ ಒಂಥರ ಭಾರ ಅಂತ ಅನಿಸೋದಿಲ್ಲ. ಹಾಗಾಗಿ ಒಂಥರ ಖುಷಿಯಾಗಿ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ. ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಾನು, ಅಜ್ಜಿ, ಮಗ, ನಮ್ಮನೆ. 4 ಜನಗಳು ಒಂಥರ ನಿಮ್ಮ ನಿಮ್ಮ ಚಟುವಟಿಕೆಗಳನ್ನ ಕಾರ್ಯಗಳನ್ನ ಸಲೀಸಾಗಿ ಮಾಡ್ಕೊಂತ ಹೋಗ್ಬೇಕು. ಸಣ್ಣ ಮಕ್ಕಳನ್ನ ಸಾಕೋದು ಬಹಳ ಕಷ್ಟ ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡೋದಿದೆ. ಅವ್ರನ್ನ ಹಿಡಿಯೋದು, ಅವ್ರಿಗೆ ಊಟ ಕೊಡೋದು, ಅವ್ರನ್ನ ಕಳಿಸೋದು, ಅವ್ರ ಮಲಗಿಸೋದು, ಅವ್ರಿಗೆ ಓದಿಸೋದು, ಹೀಗೆ ಏನಂತೀರಿ? ನನ್ನ ಮಗ ಆ ಥರ ಎಲ್ಲ ಒಂದು ಸ್ವಲ್ಪ ನಮ್ಮ ಥರನೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಅವನಿಗೂ ಹೊಸ್ಕೊಡು ಅವು ಎಲ್ಲ ಅಂದರೆ ಇಷ್ಟ, ಹಾಗಾಗಿ ಅವನು ಅಷ್ಟು ತೊಂದರೆ ನನಗೆ ಕೊಟ್ಟಿಲ್ಲ. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು ಏನ್ರಮ್ಮ? ಹಸುಗಳು ತೊಳೆಯೋದು, ಅವಕ್ಕೆ ಮೇವು ಹಾಕೋದು ಅಂದರೆ ನನಗೆ ತುಂಬ ಖುಷಿ. ಮತ್ತು ಹೊಲದ ಕೆಲಸ ಅಂದರೆ ನನಗೆ ತುಂಬ ಇಷ್ಟ. ಹೂವಿನ ಗಿಡ ಅಂದರೆ ಅದನ್ನು ಕ್ಲೀನ್ ಮಾಡೋದು, ಅದಕ್ಕೆಲ್ಲ ಇದು ಮಾಡೋದು ಅಂದರೆ ಎಲ್ಲ ಇಷ್ಟ. ನೋಡಿ, ತಕ್ಷಣ ನಿಮಗೆ ನೆನಪಾಗ್ಲಿಕ್ಕಿಲ್ಲ ಅಥವಾ ಏನೋ ಒಂದು ಹಿಡಿತಾ ಇರುತ್ತೆ, ಏನು ಹೇಳೋದು, ಏನು ಮಾಡೋದಂತ. ಅಂದರೆ ಎಲ್ಲ ಕೆಲಸಗಳಲ್ಲೂ ನೀವು ಪಾಲ್ಗೊಳ್ಬೇಕನ್ನೋ ಒಂದು ಬಯಕೆ ಇರೋದ್ರಿಂದ ಯಾವುದು ನಿಮಗೆ ಹೊರೆ ಅಂತ ಅನಿಸೋದಿಲ್ಲ, ಯಾವುದು ನಿಮಗೆ ಬೇಡ ಅಂತ ಅನಿಸೋದಿಲ್ಲ, ಆ ಮನಸ್ಸು ಇರಬೇಕು. ನಿಮ್ಮ ತಂದೆ ತಾಯಿಗಳ ಬಯಕೆ ಏನಿತ್ತು? ನನ್ನ ಮಗಳು ಇಂಥದ್ದು ಓದಬೇಕು, ಹೀಗೆ ಓದಬೇಕು ಅಥವಾ ಹೀಗಾಗಬೇಕನ್ನೋ ಥರ ಏನಾದರೂ ನಿಮ್ಮ ಕಿವಿಗೆ ಹಾಕಿದ್ರ ಅಥವಾ ಮಾತಾಡ್ತಾ ಇದ್ರ ಏನಾದರೂ ನೆನಪಿದೆಯಾ? ಹೇಗೆ? ನನ್ನ ಮಗಳು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇತ್ತು, ನರ್ಸ್ ಆಗಬೇಕು, ಯಾವ್ದಾರು ಕೆಲಸದಲ್ಲಿ ಇರಬೇಕು ಅಂತ ಆಸೆ ಇತ್ತು. ಈಗ ಈ ಮಟ್ಟದಲ್ಲಿ ನಮ್ಮ ಯಜಮಾನರನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗ್ತಿದೆ. ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಕುಟುಂಬಕ್ಕೆ ಬಂದು ಚೆನ್ನಾಗಿ ಬೆಳೀತಿರೋದನ್ನ ನೋಡಿದ್ರೆ ಎಷ್ಟೋ ತಂದೆ ತಾಯಿಗಳಿಗೆ ಒಂಥರ ಸಂತೋಷ ಆಗ್ತದೆ. ಆದ್ರೆ ಕೆಲವೊಬ್ರು, ಓ, ನನ್ನ ಮಗಳು ಇಷ್ಟು ಕಷ್ಟಪಡ್ತಾಳಲ್ಲ ಅನ್ನೋ ತರ ಒಳೊಳಗೆ ಒಂಥರ ನೋವನ್ನು ಅನುಭವಿಸ್ತಾ ಇರ್ತಾರೆ. ಮಗಳು ಮನೆಯಲ್ಲಿನೂ ಕಷ್ಟಪಟ್ಲು, ತವ್ರ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಇಲ್ಲೂ ಕಷ್ಟಪಡ್ತದಲ್ಲ ಅನ್ನೋ ತರ ಮಾತಾಡ್ತಿದೆ. ಅಮ್ಮ ಅಪ್ಪ ಏನಾದರೂ ಆ ಥರ ಮಾತಾಡಿದ್ದು ಅಥವಾ ಉಲ್ಲೇಖ ಮಾಡಿದ್ದು ವ್ಯಕ್ತಪಡಿಸಿದ್ದೀಯಾ? ಇಲ್ಲ ಸರ್, ಆ ವಿಷಯದಲ್ಲಿ ಇಲ್ಲ. ಮಾಡಬೇಕು ನೀನು, ಎಲ್ಲ ಥರ ಆಗಬೇಕು, ಎಲ್ಲದಕ್ಕೂ ಅವ್ರ ಜೊತೆ ಸಹ ಭಾಗಿಸ್ಬೇಕು. ನೀನು ಯಾವತ್ತೂ ಆ ಕೆಲಸ ಆಗಲ್ಲ ಮಾಡಲ್ಲ ಅಂತ ಅನ್ಕೊಳ್ಳೇಬಾರ್ದು. ಆ ಕೆಲಸ ನನ್ನ ಹತ್ರ ಆಗುತ್ತೆ, ನಾನು ಮಾಡ್ತೀನಿ ಅಂತ ಹೇಳಬೇಕು, ಮಾಡಿ ತೋರಿಸ್ಬೇಕು ಅಂತ ಹೇಳಿದ್. ಹಾಲನ್ನು ಕರೆಯೋ ವಿಚಾರದಲ್ಲಿ ಯಾರು ಮುಂದು? ನಮ್ಮ ಯಜಮಾನರು ಮುಂದು ಸರ್. ಯಾಕಂತೀರಿ? ಈಗ ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಮ್ಮ ಯಜಮಾನರಿಗಿಂತ ನಾನೇ ಮುಂದು ಈ ವಿಚಾರದಲ್ಲಿ ಅಂತ ಅನ್ಕೊಂಡು. ಈಗ ನಮ್ಮ ಒಬ್ರು ಶ್ರೋತೃಗಳು ಹೇಳ್ತಾ ಇದ್ರು, ತಾಕೇರಿಯ ಒಂದು ಕುಟುಂಬದಲ್ಲಿ ಎಲ್ಲರಿಗಿಂತ ನಾನೇ ಹೆಚ್ಚು ಎಲಕ್ಕಿ ಕೀಳೋದು, ಅಷ್ಟು ಸಖತ್ತ ಕೆಲಸ ಮಾಡ್ತೀನಿ ಅಂತ. ಇನ್ನೂ ಒಬ್ರು ಹೇಳ್ತಾ ಇದ್ರು, ನಮ್ಮ ಯಜಮಾನರಿಗಿಂತ ನಮ್ಮ ಮನೆತನವನ್ನು ನಾನೇ ಚೆನ್ನಾಗಿ ಬೆಳೆಸ್ತೆ. ನೋಡಿ, ಅವರು ಹೇಳ್ತಾ ಇದ್ರು, ನಾವು ಜೀವಮಾನದಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ನಾವು ಬರೀ ಮಾತಾಡೋದು ಕನಸಿನ ಮಾತು ಅಂತ ಅನ್ಕೊಂಡು, ಆದರೆ ನಮ್ಮ ಯಜಮಾನರು ಅಂತ್ಯ ಆದಮೇಲೆ 2 ವರ್ಷದಲ್ಲಿ ಮನೆ ಕಟ್ಟಿ ಮುಗಿಸ್ತದಿನ ಅಂತ ಅನ್ಕೊಂಡು. ಅಂದರೆ ಮಹಿಳೆಯರಿಗೆ ಶಕ್ತಿ ಸಾಮರ್ಥ್ಯ ಇದೆ, ಅದನ್ನು ಹೇಳ್ಕೊಳ್ಳೋದಿಲ್ಲ, ತೋರಿಸೋದಿಲ್ಲ, ಏನಂತೀರಿ? ಹೌದು ಸರ್, ಅವರೇ ಕೆಲಸ ಜಾಸ್ತಿ ಮಾಡೋದು, ನಾವು ಒಂದು ಸ್ವಲ್ಪ ನಿಧಾನ ಸರ್. ಅಂದ್ರೆ ನಾ ಜೋರ್ ಅಂತ ಹೇಳಿದ್ರೆ ಏನಂತಾರೋ ಜನ, ಅಥವಾ ಏನು ಮಾತುಗಳು ಬರ್ತಾವ ಅಂತ ಅನ್ಕೊಂಡು ಎಷ್ಟೋ ಜನ ನಾವೇನು ಮಾಡಲ್ಲ, ಅವರೇ ದೊಡ್ಡವರು, ಅವರೇ ಹೆಚ್ಚು ಮಾಡೋದಂತ ಹೇಳೋದಿದೆ. ಆದ್ರೂ ನಾವು ನೋಡ್ತಾ ಇದ್ವಿ, ಕೊಟ್ಟಿಗೆಗೆ ಬಂದು ಗಮನಿಸ್ತಾ ಇದ್ವಿ, ಹಾಲಿಂಡೋದು ನೀವಿಬ್ರು ಅಲ್ಲಿ, ನೀವು ಸಗಣಿ ತೆಗೆಯೋದು ಆ ಹಾಲಿಂಡಿದ ಬಳಿಕ, ಮತ್ತೆ ಶುಚಿ ಮಾಡ್ತಿರೋದು, ಮನೆಗೆ ಬಂದು ಉಲ್ಲಾಸವಾಗಿ ಖುಷಿಯಾಗಿ ಉಪಚಾರ ಮಾಡ್ತಿರೋದು, ಹೀಗೆ ಒಟ್ಟಾರೆ ಒಂದು ಸಣ್ಣ ವಿಚಾರ ಆದೀತು ಹೋಲಿಕೆ ಅನ್ನೋದು. ಆದ್ರೆ ಕೆಲವೊಂದ್ಸರಿ ಸ್ಪರ್ಧಾತ್ಮಕ ಮನೋಭಾವನೆ, ಚೈತನ್ಯದಾಯಕವಾದ ಸಂಗತಿ ನಮ್ಮ ಮನಸ್ಸಿನಲ್ಲಿದ್ದರೆ ಒಳ್ಳೇದೇ, ತಪ್ಪೇನಿಲ್ಲ. ನಾನು ಅವ್ರಿಗಿಂತ ಕಡಿಮೆ ಇಲ್ಲ ಅನ್ಕೊಂಡು ತೋರಿಸೋದಿದೆಯಲ್ಲ, ಅದು ಒಂಥರ ಸ್ಫೂರ್ತಿದಾಯಕವಾದ ಸಂಗತಿನೇ. ಇಬ್ರು ಗಂಡ ಹೆಂಡತಿ ಚೆನ್ನಾಗಿ ಕೆಲಸ ಮಾಡ್ತಿರೋದನ್ನ ನಾವು ನೋಡಿದ್ವಿ, ಸಂತೋಷಪಟ್ವಿ. ಮನೆತನದಲ್ಲಿ ಒಬ್ರು ಸಕ್ರಿಯವಾಗಿ ತೊಡಸ್ಕೊಂಡ್ರೆ ಎಷ್ಟೋ ಕೆಲಸಗಳಾಗ್ತವೆ, ಇನ್ನೂ ಇಬ್ರು ಸೇರ್ಕೊಂಡ್ರೆ ನಾಲ್ಕು ಜನ ಆಳುಗಳು ಮಾಡೋದನ್ನ ಮಾಡಿ ತೋರಿಸ್ಬೋದು. ಏನಂತೀರಿ? ಹೌದು ಸರ್, ಮಾಡಿ ತೋರಿಸ್ಬೋದು. ನೀವು ಮಾಡೋ ಕೆಲಸವನ್ನ ಆಳು ಕಾಳುಗಳಿಗೆ ಕೊಟ್ರೆ ಎಷ್ಟು ವೆಚ್ಚ ಆಗ್ಬೋದಲ್ವಾ? ಹೌದು ಸರ್, ಇಬ್ರು ಜೊತೆ ಸೇರಿ ಮಾಡಿದ್ರೆ ಸುಮಾರು ಉಳಿಸ್ಬೋದು ಸರ್. ಈ ಕಡೆ ಸಗಣಿ ತೆಗೆಯೋದ್ರಲ್ಲಿ ನೀವೇನು ಹಿಂದೇಟ್ ಹಾಕೋದಿಲ್ಲ, ಹಾಲು ಕರೆಯೋದ್ರಲ್ಲೂ ಅಷ್ಟೇ. ದುಡ್ಡು ಯಾರು ಎಣಿಸ್ತಾರೆ, ಯಾರ ಹತ್ರ ದುಡ್ಡು ಓಡಾಡ್ತಾ ಇರತ್ತೆ? ನಮ್ಮ ಮನೆಯವ್ರ ಜೊತೆ ಸರ್. ಕೆಲಸನ ಅವ್ರು ಹೆಚ್ಚು ಮಾಡ್ತಾರೆ ಅಂತ ಹೇಳ್ತೀರಿ, ದುಡ್ಡನ್ನು ಅವರೇ ಇಟ್ಕೊಳ್ತಾರೆ ಅಂತ ಹೇಳ್ತೀರಿ, ಹಾಗೆ ಖರ್ಚು ವೆಚ್ಚಗಳಿಗೆ ಏನು ಸಮಸ್ಯೆ ಇಲ್ವಾ? ನಿಮಗೆ ಕೇಳಿದಷ್ಟು ಕೊಡ್ತಾರೆ ಅಥವಾ ಲೆಕ್ಕಾಚಾರ ಮಾಡಿ ಖರ್ಚು ಮಾಡ್ತಾರೆ ಹೇಗೆ? ಇಲ್ಲ ಸರ್, ನಾನು ಏನು ಕೇಳಿದ್ರು ಅವ್ರು ಕೊಡ್ತಾರೆ ಸರ್, ಅವರೇ ವ್ಯವಹಾರ ಎಲ್ಲ ಮಾಡೋದು, ಏನಕ್ಕಾರ ಬೇಕು ಅಂದ್ರೆ ಅವರೇ ಕೊಡ್ತಾರೆ ಸರ್. ಕೆಲವೊಂದು ಮನೆಯಲ್ಲಿ ಗಂಡು ಮಕ್ಕಳು ಜಾರಿಕೆ ಮಾಡ್ತಾರೆ, ಹೆಂಡತಿ ಕೊಟ್ಬಿಟ್ರೆ ಮತ್ತೆ ನಮ್ಮ ಕಿರಿಕಿರಿ ಇರೋದಿಲ್ಲ, ಅವ್ರ ಹಿಡಿತದಲ್ಲಿ ಹಣ ಇರುತ್ತೆ ಅಂತ ಅನ್ಕೊಂಡು ಅವ್ರ ಜವಾಬ್ದಾರಿಗೆ ವಹಿಸೋದಿದೆ. ಇಲ್ಲೇನು ಆ ತರ ಇಲ್ಲ ಅನ್ಸತ್ತಲ್ವಾ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಆ ತರ ಇಲ್ಲ ಸರ್, ಯಾವುದು ತೊಂದರೆ ಏನಿಲ್ಲ. ಹೇಳಿ, ಮಹಿಳೆಯಾಗಿ ಮನೆತನವನ್ನ ಹೇಗೆ ನಿಭಾಯಿಸಬಹುದು ಅಂತ, ನಿಮ್ಮ ಒಂದು 16 ವರ್ಷಗಳ ಅನುಭವದ ಮೂಲಕ. ಕೆಲವೊಂದು ಮನೆಯಲ್ಲಿ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟು ಬಂದ್ರೂ ಸಾಕಾಗ್ತಾ ಇಲ್ಲ, ಎಷ್ಟು ದುಡಿದ್ರೂ ಸಾಕಾಗ್ತಾ ಇಲ್ಲ, ಸಾಲ ಮಾಡಿ ಸಂಸಾರವನ್ನ ನಿಭಾಯಿಸೋ ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೀವಿ. ಏನಂತೀರಿ? ಮನೆಯಲ್ಲಿ ಎಷ್ಟು ನಮಗೆ ಆಗುತ್ತೆ ಅಷ್ಟು ಮಾತ್ರ ನಾವು ಮಾಡ್ಕೋಬೇಕು, ಜಾಸ್ತಿ ಇದು ಮಾಡ್ಕೊಳಕ್ ಹೋದ್ರೆ ಎಷ್ಟು ಬಂದ್ರೂ ಸಾಲದಿಲ್ಲ ಸರ್. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಎಷ್ಟು ಬೇಕೋ ಅಂತದ್ ಮಾತ್ರ ತಂದ್ಕೋಬೇಕು, ಮಾಡ್ಬೇಕು ಸರ್. ದುಡಿಬೇಕು, ಖರ್ಚುಗಳನ್ನ ಕಮ್ಮಿಗೊಳಿಸಬೇಕು, ಆಗ್ಲೇ ಸುಖವಾದ ಜೀವನ. ರೇಷ್ಮೆ ಕೃಷಿಯಲ್ಲಿನೂ ನೀವು ಅಂದ್ರೆ ಸೊಪ್ಪು ತರೋದು, ಸೊಪ್ಪು ಕೊಡೋದು, ಶುಚಿ ಮಾಡೋದು, ಆಮೇಲೆ ಗೂಡು ಬಿಡಿಸೋದು, ಇನ್ನು ಬೇರೆ ಬೇರೆ ವಿಷಯಗಳಲ್ಲೂ ಕೆಲಸಗಳಲ್ಲೂ ಭಾಗವಹಿಸ್ತಿರ್ತಿರಲ್ವಾ? ಹೌದು ಸರ್, ರೇಷ್ಮೆ ಸೊಪ್ಪು ಕಡಿಯೋದ್ರಿಂದ ಹಿಡಿದು ಸೊಪ್ಪು ಹಾಕೋದು, ಸ್ಟ್ಯಾಂಡ್ ಮಾಡೋದು, ಹುಳ ಬಿಡಿಸೋದು, ಗೂಡು ಬಿಡಿಸೋದು, ಎಲ್ಲ ರೀತಿಲೂ ಎಲ್ಲ ಕೆಲಸನೂ ಮಾಡ್ತೀನಿ ಸರ್. ನೋಡಿ, ಒಂದು ಕೃಷಿ ಕುಟುಂಬದಲ್ಲಿ ಆಸಕ್ತಿ ಇದ್ರೆ ಪುರುಷ ಮಹಿಳೆ ಎಷ್ಟೊಂದು ಕೆಲಸಗಳನ್ನ ಮಾಡಬಹುದು, 16 ಬಗೆಯ ಕೆಲಸಗಳನ್ನ ನೆರವೇರಿಸಿಕೊಂಡು ಆನಂದದಾಯಕವಾಗಿ ಸಾಗಬಹುದು. ನಿದ್ದೆ ಚೆನ್ನಾಗಿ ಬರುತ್ತೆ, ಹೊಟ್ಟೆ ಚೆನ್ನಾಗಿ ಹಸುವಾಗ್ತತೆ, ಎಂತ ಊಟನೂ ರುಚಿಕರ ಅನ್ಸುತ್ತೆ, ಬದುಕು ಒಂಥರ ಹಸನಾಗಿ ಸಾಕ್ತಾ ಹೋಗ್ತತೆ, ವರ್ಷ ವರ್ಷಕ್ಕೂ ಬೆಳವಣಿಗೆ ಆದ್ವಿ ಅಂತ ಅನ್ಕೊಂಡು ಆನಂದ ಅನ್ಸುತ್ತೆ. ಅಲ್ವಮ್ಮ? ಹೌದು ಸರ್, ಒಂದು ಬೆಳೆ ಬಂದಾಗ ಒಂದು ಸಂತೋಷ, ಅದನ್ನ ನಾವು ಬೆಳೆದ್ವಿ ಅನ್ನೋ ಖುಷಿ, ನಾವು ಮಾಡಿದೀವಿ ಅನ್ನೋ ಆನಂದ ಎಲ್ಲ ನಮ್ಗಿದೆ ಸರ್, ನಿಮ್ದಿದೆ. ಸಂತೋಷ ಆಯ್ತು ತಾಯಿ, ನೀವು ಮತ್ತೆ ನಿಮ್ಮ ಯಜಮಾನರು ಸಕ್ರಿಯವಾಗಿ ತೊಡಸ್ಕೊಂಡಿರೋದು ನಿಮ್ಮ ಮನೆತನಕ್ಕಲ್ಲ, ನಮ್ಮ ಸಮಾಜಕ್ಕೂ ಒಂದು ಶಕ್ತಿದಾಯಕವಾದ ಸಂಗತಿ. ಕೃಷಿಯಲ್ಲಿ ಎಷ್ಟೋ ಜನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕೃಷಿಯಿಂದ ದೂರವಾಗ್ತಿದ್ದಾರೆ ಅನ್ನೋ ಒಂದು ಮಾತುಗಳ ಮಧ್ಯದಲ್ಲಿ ನಿಮ್ಮ ಸಂಗತಿ ಒಂದು ರೀತಿ ಅಪವಾದ. ಈ ರೀತಿಯ ಕುಟುಂಬಗಳು ಅನೇಕ ಕಡೆ ಆದರೆ ಅದು ಸಮಾಜಕ್ಕೂ ಹಿತವೇ, ಶ್ರೇಯಸ್ಸವೇ. ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ತೆ ಸರ್. ಮಡಿಕೇರಿ ತಾಲೂಕು ಮಧ್ಯ ಗ್ರಾಮದ ಕೊಲ್ಲದ ಎಸ್ ಬಸಪ್ಪ ಅವರ ಪತ್ನಿ ದಿನಮಣಿ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ಹೇಳ್ತಾ ಇದ್ದಾರೆ ಅವರ ಮನೆಗೆ ಹೋದಾಗ ಅವರ ಪತಿ ಸೊಸೈಟಿಯಲ್ಲಿ ಜವಾಬ್ದಾರಿ ಇರೋ ಸ್ಥಾನವನ್ನು ಅಲಂಕರಿಸಿಕೊಂಡು ಕೆಲಸ ಮಾಡುವಾಗ ತೋಟದ ನಿರ್ವಹಣೆಯನ್ನು ಮಾಡಲಿಕ್ಕೆ ಹೇಗೆ ಭಾಗಿಯಾಗ್ತಾ ಇದ್ದೆ ಅಂತ ಅಂದ್ಕೊಂಡು ಉಲ್ಲೇಖ ಮಾಡ್ತಾ ಇದ್ರು. ಈಗ ಆಲಿಸ್ಕೊಳ್ಳಿ, ರೈತಾಪಿ ಕುಟುಂಬದಲ್ಲಿ ಮಹಿಳೆಯರು ಹೇಗೆ ಕೆಲಸ ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋದನ್ನು ಇವರ ಮಾತುಗಳಿಂದಲೂ ನೀವು ಪಡ್ಕೊಳ್ಬೋದು. ದಿನಮಣಿಯವರೇ, ನಿಮ್ಮ ಹಿನ್ನೆಲೆ ಹೇಳ್ಬೋದ, ನಿಮ್ಮ ತವರು ಮನೆ ಮತ್ತು ನಿಮ್ಮ ಬಾಲ್ಯದ ದಿನಗಳು ಇದೆಲ್ಲ? ನನ್ನ ತವರು ಮನೆ ಸುಂಟಿಕೊಪ್ಪನಾಡು ಕಂಬಿಬಾಣೆ ಅಂತ ಹೇಳುವಂತ ಗ್ರಾಮ. ನನ್ನ ಅಪ್ಪ ಸೋಮಪ್ಪ, ಅಮ್ಮ ಬಳ್ಳಮ್ಮ, 4 ಜನ ಮಕ್ಕಳು, ಅವರಲ್ಲಿ ನಾನು ಕೊನೆಯವಳಾಗಿ ಹುಟ್ಟಿದೆ. ನನ್ನ ವಿದ್ಯಾಭ್ಯಾಸ ಕೊಡಗರಳ್ಳಿ ಪ್ರೌಢಶಾಲೆಯಲ್ಲಿ, ಆಮೇಲೆ ಮಡಿಕೇರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಿತು. ಆಮೇಲೆ ನಾನು PUC ತನಕ ಓದಿ ಅಪ್ಪ ನನ್ನ ಕೊಲ್ಲದ ಬಸಪ್ಪನವರಿಗೆ ಮದುವೆ ಮಾಡಿ ಕೊಟ್ಟರು. ಇಲ್ಲಿ ಬಂದಾಗ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ಆಸಕ್ತಿ ಹೇಗಿತ್ತು, ಮತ್ತೆ ನೀವು ತವರು ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲ್ತ್ಕೊಂಡ್ರ ಹೇಗೆ? ಅಲ್ಲಿ ನನ್ನ ಅಪ್ಪ ಕೃಷಿ ಬಗ್ಗೆ, ತೋಟದ ನಿರ್ವಹಣೆ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಅಪ್ಪನ ಜೊತೆ ನಾನು ತೋಟಕ್ಕೂ ಹೋದದ್ದು ಉಂಟು, ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಅನುಕೂಲ ಆಯ್ತು. ತೋಟದ ಬಗ್ಗೆ ಎಲ್ಲ ನೋಡ್ಲಿಕ್ಕೆ ಜನರ ಜೊತೆ ಬೆರೆತು ಮಾಡಲಿಕ್ಕೆ ಎಲ್ಲ ಅನುಭವ ಇತ್ತು. ಸ್ವಲ್ಪ ಪ್ರಾರಂಭದಲ್ಲಿ ಇಲ್ಲಿ ಹೇಗಿತ್ತು ಪರಿಸ್ಥಿತಿ, ತೋಟದ್ದು ಜಮೀನಿಂದು ಹೇಗೆ ಹೇಗೆ ನೀವು ತೊಡಗಿಸ್ಕೊಂತ ಬಂದ್ರಿ? ಇಲ್ಲಿ ಸ್ವಲ್ಪ ಕಾಫಿ ಕಮ್ಮಿ ಇತ್ತು, ಏಲಕ್ಕಿ ಜಾಸ್ತಿ ಇತ್ತು. ನಂತರ ಏಲಕ್ಕಿ ಎಲ್ಲ ಕಟ್ಟೆ ರೋಗ ಅಂತ ಬಂದು ತೋಟಗಳು ಹಾಳಾದ ಕಾರಣ ಕಾಫಿ ತೋಟವನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ಆಮೇಲೆ ಸ್ವಲ್ಪ ಕಾಫಿ ಇತ್ತು, ಮತ್ತೆ ಎಲ್ಲ ಏಲಕ್ಕಿ ತೋಟವನ್ನು ಕಾಫಿಯಾಗಿ ಪರಿವರ್ತನೆ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ಆಗ ಎಂತ ಏಲಕ್ಕಿಯನ್ನ ಬೆಳೆಯಲಾಗ್ತಾ ಇತ್ತು, ಅದ್ರ ತಳಿದೇನಾದ್ರೂ ನೆನಪಿದ್ಯಾ? ಮತ್ತೆ ಇಳುವರಿ ಎಷ್ಟು ಸಿಗ್ತಾ ಇತ್ತು, ಎಷ್ಟು ದುಡ್ಡು ಸಿಗ್ತಾ ಇತ್ತು, ಬೆಲೆ ಹೇಗಿತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಬೋದ ನೋಡಿ. ಆವಾಗ ನೆಲ್ಯಾಣಿ ಗೋಲ್ಡ್ ಅಂತ ಹೇಳುವಂತ ಒಂದು ತಳಿಯನ್ನು ಮಾಡ್ತಿದ್ರು. ಆವಾಗ ಹೆಚ್ಚು ಕಮ್ಮಿ 300-400 ರೂಪಾಯಿ ಒಂದು ಕೆಜಿಗೆ ಬರ್ತಿತ್ತು. ವಾತಾವರಣದ ಪರಿಸ್ಥಿತಿಯಿಂದಾಗಿ ಏಲಕ್ಕಿ ಗಿಡಗಳು ಎಲ್ಲ ಹಳದಿ ರೋಗ ಬಂದು ಎಲ್ಲ ಗಿಡಗಳು ಅಡ್ಡ ಬೀಳಲಿಕ್ಕೆ ಶುರು ಆದ್ವು. 2 ಸರ್ತಿ ಪುನಃ ಹೊಸ ತಳಿಯನ್ನು ಹಾಕಿ ನೋಡಿ ಮತ್ತೆ ಮತ್ತೆ ಅದೇ ರೋಗಗಳು ಬಂದು ಗಿಡಗಳು ಹಾಳಾದ ಕಾರಣ ಕಾಫಿ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಮಾರಾಟ ಎಲ್ಲ ಎಲ್ಲಿ ಮಾಡ್ತಾ ಇದ್ರಿ? ಏಲಕ್ಕಿ ಮಾರಾಟ ಮಡಿಕೇರಿಯಲ್ಲಿ ಮಾಡ್ತಾ ಇದ್ವಿ, ಸಕಲೇಶ್ಪುರ ಅಲ್ಲಿ ತಕೊಂಡೋಗಿ ಮಾರಾಟ ಮಾಡಿ ಬರ್ತಾ ಇದ್ವಿ. ಮಕ್ಕಳು ಆಗೋ ತನಕ ಒಂದ್ ರೀತಿ ಜವಾಬ್ದಾರಿ, ಮಕ್ಕಳು ಆದ್ಮೇಲೆ ಮತ್ತೊಂದು ರೀತಿಯ ಕೆಲಸಗಳು, ಮಕ್ಕಳು ಬೆಳೆದಂಗಲ್ಲ ಬೆಳೆದಂಗಲ್ಲ ಮತ್ತೊಂದು ರೀತಿಯ ವಾತಾವರಣ. ಹೇಗೆ ನೀವು ಈ ತೋಟದ ಜಮೀನಿನ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರಿ, ಕಾರ್ಮಿಕರನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರಿ? ಚಿಕ್ಕಂದ್ರಿನಲ್ಲಿ ಮಕ್ಕಳನ್ನ ನನ್ನ ಅಮ್ಮನ ಮನೆಯಲ್ಲಿ ಸ್ವಲ್ಪ ಟೈಮ್ ಬಿಟ್ಟಿದ್ದೆ, ಇಲ್ಲಿ ತೋಟದ ಕೆಲಸಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನನ್ನ ಅಮ್ಮ ಮತ್ತೆ ಅಣ್ಣ ಮಂಜುನಾಥ ಅಂತ ಹೇಳೋರು ನೋಡ್ಕೊಳ್ತಾ ಇದ್ರು. ಆವಾಗ ನಾನು ತೋಟದಲ್ಲಿ ತುಂಬಾ ತೊಡಗಿಸ್ಕೊಳ್ತಿದ್ದೆ. ಮಕ್ಕಳನ್ನ ಅವರು ನೋಡಿಕೊಂಡ ಕಾರಣ ಬೆಳಗ್ಗೆ ಎದ್ದು ಕೆಲಸದವರ ಜೊತೆಯಲ್ಲಿ ತೋಟಕ್ಕೆ ಹೋಗ್ತಾ ಇದ್ದೆ. ಅವರ ಜೊತೆಯಲ್ಲೇ ನಾನು ನಿಂತು ಅವರ ಹಾಗೆ ದುಡ್ದು ಕೆಲಸ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೆ. ನೋಡಿ, ಈ ತರದ ಆಲೋಚನೆಗಳು, ಈ ತರದ ಒಂದು ಕ್ರಿಯಾಶೀಲತೆ ಇದ್ರೆ ಬಹಳ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಒಂದು ಕುಟುಂಬ. ನಿಮಗೂ ಅನಿಸಿರ್ಬೇಕು, ಈಗ ನಾವು ಪಟ್ಟ ಪರಿಶ್ರಮದಿಂದ ಒಂದು ತೋಟ, ನಮ್ಮ ಜಮೀನು ಒಳ್ಳೆ ರೂಪಕ್ಕೆ ಬರಲಿಕ್ಕೆ ಅನುಕೂಲ ಆಯ್ತು, ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಪ್ರಯೋಜನ ಆಯ್ತು ಅಂತ ಅನ್ಕೊಂಡಲ್ವಾ? ಹೌದು, ನಿಜವಾಗಿಯೂ ಹೆಂಗಸರು ಗಂಡಸರು ಇಲ್ಲದಾಗ ತೋಟ ನೋಡ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ತಾ ಕೆಲಸದವ್ರ ಜೊತೆ ಮಾತಾಡ್ಕೊಂಡು ಅವರನ್ನ ನೋಡ್ಕೊಂಡು ಅವರನ್ನ ಹೀಗೆ ಹಾಗೆ ಮಾಡಿ ಅಂತ ಹೇಳ್ಕೊಂಡಿದ್ರೆ ತೋಟದಲ್ಲಿ ಚೆನ್ನಾಗಿ ಉತ್ಪತ್ತಿ ಬರಲಿಕ್ಕೆ ಒಳ್ಳೇದಾಗ್ತದೆ. ಅಡಿಗೆ ಮನೆಯ ಜವಾಬ್ದಾರಿ ಒಂದ್ ರೀತಿ ಆದ್ರೆ ಇನ್ನು ಸಮಯವನ್ನ ಹೊಂದಿಸಿಕೊಂಡು ನೀವು ತೋಟದ ಅಭಿವೃದ್ಧಿಯಲ್ಲೂ ಭಾಗಿ ಆಗ್ಬಹುದು. ಏನೇನು ಇಷ್ಟಪಟ್ಟು ಕೆಲಸ ಮಾಡ್ಕೊಂತ ಬಂದಿದ್ರಿ? ಇಷ್ಟಪಟ್ಟು ಅಂದ್ರೆ ಆಯಾಯ ಟೈಮ್ಗೆ ಬರುವಂತ ಕೆಲಸಗಳು ಇದ್ದಾವೆ, ಕಚ್ಚಡ, ಆಮೇಲೆ ಚಿಗುರು, ಹೆರ್ತೆ, ಕಪಾತ್, ಹಣ್ಣು ಕುಯ್ಯೋದು, ಆಮೇಲೆ ಗದ್ದೆನೂ ಇತ್ತು, ಗದ್ದೆಯಲ್ಲಿ ಕಳೆ ಕೀಳೋದು, ಬೆಳೆ ಬಂದಾಗ ಅದನ್ನ ಕಟಾವು ಮಾಡೋದು, ಅದನ್ನೆಲ್ಲ ತಂದು ಭತ್ತ ಶೇಖರಣೆ ಮಾಡೋದು, ಎಲ್ಲ ಕೆಲಸಗಳಲ್ಲಿ ಸಹ ನಾನು ಕೆಲಸದವ್ರ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದೆ. ಹೇಳ್ತಾರೆ, ತಾನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಹಾಳು ಮಾಡಿದ್ದು ಹಾಳು ಅಂತ ಅನ್ಕೊಂಡು. ಆಳು ಕಾಳುಗಳ ಜೊತೆಗೆ ಸೇರ್ಕೊಂಡ್ರೆ ಅವರು ಕದ್ದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತು ವ್ಯತ್ಯಾಸನೂ ಅಷ್ಟೊಂದು ಆಗುದಿಲ್ಲ. ಎಲ್ಲದನ್ನು ನಾವೇ ಮಾಡ್ಲಿಕ್ಕಾಗಲ್ಲ, ಮನೆಯವರೇ ಎಲ್ಲದನ್ನು ನಿಭಾಯಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಾರ್ಮಿಕರನ್ನ ಜೊತೆಗೆ ಇಟ್ಕೊಂಡು ಅಥವಾ ಕಾರ್ಮಿಕರ ಜೊತೆಗೆ ನಾವು ಸೇರ್ಕೊಂಡು ಕೆಲಸಗಳನ್ನ ನಿಭಾಯಿಸ್ತಾ ಹೋದ್ರೆ ಚೆನ್ನಾಗಿ ಪ್ರಗತಿ ಆಗುತ್ತೆ, ಅಷ್ಟೊಂದು ಹೊರೆ ಅನ್ಸೋದಿಲ್ಲ, ಏನಂತೀರಿ? ಖಂಡಿತವಾಗಿ ಅದು ನಿಜವಾದ ಮಾತು. ಕೆಲಸದವ್ರ ಜೊತೆ ನಾವು ಸಹ ಸೇರ್ಕೊಂಡ್ರೆ ನಮ್ಗೆ ಅಷ್ಟು ದುಡ್ಡಿನ ಹೊರೆಯೂ ಕಮ್ಮಿ ಆಗುತ್ತೆ, ಮತ್ತೆ ಕೆಲಸದವರಿಗೆ ನಾವು ಅವ್ರ ಜೊತೆ ಹೋದ್ರೆ ಅವ್ರಿಗೂ ಹುರುಪು ಜಾಸ್ತಿ ಆಗುತ್ತೆ, ಅವರು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೂ ಅವ್ರಿಗೂ ಸಹಾಯ ಆಗುತ್ತೆ. ಇಲ್ಲಿ ಯಾವ ಇಸ್ವಿಯಲ್ಲಿ ಬಂದಿದ್ದು ಮದುವೆಯಾಗಿ? ನಾನು 1981 ಇಸ್ವಿಗೆ ಮದುವೆ ಮಾಡಿಕೊಟ್ರು. 1981 ಬಂದಾಗ ಹೇಗಿತ್ತು ಮನೆ? ಈಗ ಆವಾಗ ಬಂದಾಗ ನಮ್ಮ ಮಾವ ಅತ್ತೆ ಅವರು ಇದ್ರು, ಮತ್ತೆ ಮೈದುನಂದ್ರು ಇಬ್ರಾಳಿದ್ರು, ನಾದಿನಿ ಇದ್ರು. ಆವಾಗ ಈ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಷ್ಟು ಅನುಭವ ಇರಲಿಲ್ಲ. ಬಂದು ಒಂಥರ ಮುಜುಗರ ಆಗ್ತಿತ್ತು, ಆಮೇಲೆ ಸರಿ ಹೊಂದ್ಕೊಂಡ ಹೋಯ್ತು. ಈಗ ಇರುವ ಮನೆಯಲ್ಲಿ ತಾಗಿ ಕಟ್ಟಿಸಿದ್ದ ಅಥವಾ ಹಳೆ ಮನೆಯನ್ನೇ ನವೀಕರಣ ಮಾಡಿಸಿಕೊಂಡಿದ್ದ? ಹೇಗೆ ಇದು? ನಾವು ಹೊಸದಾಗಿ ಕಟ್ಟಿಸಿಕೊಂಡ ಮನೆ, 2004 ಇಸ್ವಿಯಲ್ಲಿ ಹೊಸದಾಗಿ ಕಟ್ಟಿಸಿಕೊಂಡ ಮನೆ. ನೀವೇ ದುಡಿದ ಹಣದಲ್ಲಿ ಮತ್ತೇನಾದ್ರೂ ಸಾಲ ಮಾಡಿದ್ರೆ ಹೇಗೆ? ಹೌದು, ನಾವು ಸ್ವಲ್ಪ ಸಾಲ ಮಾಡಿದ್ದೆವು, ಮತ್ತೆ ನಾವು ಸ್ವಲ್ಪ ದುಡ್ಡ ಹಣ ಹೊಂದಿಸ್ಕೊಳ್ತಾ ನಾವು ಮನೆ ಕಟ್ಕೊಂಡಿದ್ದು. ಪರಿಶ್ರಮ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ, ಬೆಳವಣಿಗೆ ಅದೇ ಆಗುತ್ತೆ. ಪರಿಶ್ರಮ ಪಡೆದಲನ್ನ ಬರೀ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಹೋದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿರೋರೆಲ್ಲರೂ, ಅದರಲ್ಲೂ ಜವಾಬ್ದಾರಿ ಇರುವ ಒಂದು ವಯಸ್ಸು ತಲುಪಿರೋರು ಕಾಯಕ ಮಾಡ್ತಾ ಹೋದ್ರೆ ಅನುಕೂಲವೇ. ನಿಜವಾಗಿ ನಾವು ಪರಿಶ್ರಮ ಪಟ್ಟರೇನೆ ನಮ್ಗೆ ಫಲ ಸಿಗೋದು, ಮತ್ತೆ ದೈವ ಬಲನು ಜೊತೆಯಲ್ಲಿ ಬೇಕು. ಪರಿಶ್ರಮ ಇದ್ರೆ ದೈವ ಬಲನು ಕೂಡಿ ಬರ್ತದೆ. ನಿಜ, ಏನೇ ಓದಿದ್ರು ನಮ್ಮ ಭೂಮಿಯ ಕಾಯಕವನ್ನ ಬಿಡಬಾರದು. ನೀವು ಈಗ ಹಳ್ಳಿಗೆ ಬಂದು ಈ ಒಂದು ಪರಿಸರದಲ್ಲಿ ಕೈ ಜೋಡಿಸಿ ನಿಮ್ಮ ಯಜಮಾನರ ಜೊತೆಗೆ ಕಾಯಕ ಮಾಡಿ ಬೆಳವಣಿಗೆ ಆಗಿದ್ರಿ ಅಂತ ಅನಿಸುತ್ತೆ? ಹೌದು, ತುಂಬಾನೇ ಅನಿಸುತ್ತೆ, ಬೆಳವಣಿಗೆ ಆಗಿದೆ, ಆಗ್ತಾ ಇದ್ದೀವಿ, ಇನ್ನೂ ಪರಿಶ್ರಮ ಪಟ್ಟರೆ ಇನ್ನೂ ಆಗುತ್ತೆ. ರೈತರ ಬಗ್ಗೆ ಯಾರು ಹಿಂದೆ ಉಳಿಯೋದು ಬೇಡ, ರೈತ ಜೀವನನೇ ನೆಮ್ಮದಿಯ ಜೀವನ. ಜೀವನ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗುದಿಲ್ಲ, ಆದ್ರೆ ದುಡ್ಡು ಇಷ್ಟ ಆಗ್ಲೇಬೇಕಂತ ನಮ್ಮ ಮನಸ್ಸಲ್ಲಿದ್ದಾಗ ಕೆಲವೊಂದ್ಸರಿ ವ್ಯತ್ಯಾಸ ಆಗ್ತದೆ. ಅದು ನಿಜ, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಕೃತಿಯ ಅಲ್ಲೋಲ ಕಲ್ಲೋಲದಿಂದಾಗಿ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಬರುತ್ತೆ, ಅದನ್ನ ಹೊಂದಿಸ್ಕೊಂಡು ನಾವು ಹೋಗ್ಬೇಕಷ್ಟೇ. ನೀವೆಲ್ಲ ಕಾಫಿ ತೋಟ ಮಾಡೋದ್ರಲ್ಲಿ ಸಸಿಗಳನ್ನ ಬೆಳೆಸೋದು, ಗಿಡ ಹಾಕೋದು, ಗೊಬ್ಬರ ಹಾಕೋದು ಇದನ್ನು ಮಾಡಿರ್ಬೇಕು ನೀವು ಅಲ್ವಾ? ಹೌದು, ನಿಜವಾಗಿ ಅದನ್ನೆಲ್ಲ ಮಾಡಿದ್ದೇನೆ, ಅದರದ್ದು ಅನುಭವ ಎಲ್ಲ ಚೆನ್ನಾಗಿದೆ. ಒಂದು ಸ್ಥಿತಿಗೆ ಕುಟುಂಬ ಬಂತಂದ್ರೆ ಆತ್ಮತೃಪ್ತಿನೇ ಬೇರೆ, ಸಂತೋಷನೇ ಬೇರೆ. ಸ್ವಲ್ಪ ಅಳಕಿರುತ್ತೆ, ಇನ್ನೂ ಬೆಳಿಬಹುದಾಗಿತ್ತು ನಾವು, ಇನ್ನೂ ಹಿಂಗ್ ಮಾಡಬಹುದಾಗಿತ್ತು ಹಾಗೀಗ ಅಂತ. ಆದ್ರೂ ಈ ಮಟ್ಟಕ್ಕೆ ನಾವು ತಲುಪಿದಿವಲ್ಲ ಅಂತನ್ನೋದನ್ನ ಒಂದು ರೀತಿ ಅವಲೋಕನ ಮಾಡಿದ್ರೆ, ಪರಾಮರ್ಶೆ ಮಾಡಿದ್ರೆ ಸಂತೋಷ ಅನ್ಸುತ್ತೆ. ನಿಮ್ಮ ಕುಟುಂಬಕ್ಕೆ ಇದು ಅನ್ವಯ ಆಗ್ತದೆ ಅಲ್ವಾ? ಹೌದು, ನಿಜವಾಗಿ ಇದು ಸಂತೋಷ ಆಗ್ತದೆ, ಇಷ್ಟರ ಮಟ್ಟಿಗೆ ಬೆಳೆದು ಬಂದಿದ್ದೇವಲ್ಲ ಅಂತ ಸಂತೋಷ ಆಗುತ್ತೆ. ಎಲ್ಲ ಕಸಬುಗಳಲ್ಲೂ ಸಮಸ್ಯೆಗಳು, ಏಳು ಬೆಳೆಗಳು ಇದ್ದಿದೆ, ಆದ್ರೆ ಅವನ್ನೆಲ್ಲ ಮೆಟ್ಟಿ ನಿಂತಾಗ, ಸಮಸ್ಯೆಗಳನ್ನ ಬದಿಗಿಟ್ಕೊಂಡು ಅಥವಾ ಜೊತೆಗಿಟ್ಕೊಂಡು ಕೆಲಸ ಮಾಡಿದಾಗ ಒಂದು ಪ್ರಗತಿ ಕಂಡಾಗ ಆನಂದ ಅನ್ಸುತ್ತೆ. ನೋಡಿ, ಇಷ್ಟೊಂದು ಸಮಸ್ಯೆಗಳ ಮಧ್ಯದಲ್ಲೂ ನಾವು ಬೆಳೆದ್ವಲ್ಲ ಅಂತ ಅನ್ಕೊಂಡು ಕೆಲವೊಂದು ಕುಟುಂಬಗಳು ಏನ್ ಪರಿಶ್ರಮ ಪಟ್ಟರು ಬೆಳವಣಿಗೆ ಆಗುದಿಲ್ಲ ಅಂತ ಮಾತಾಡೋದಿದೆ, ಏನಂತೀರಿ? ಪರಿಶ್ರಮಕ್ಕೆ ತಕ್ಕ ಫಲ ದೇವರು ನೀಡೇ ನೀಡ್ತಾರೆ, ಚೆನ್ನಾಗಿ ಪರಿಶ್ರಮ ಪಡೋದೇ ಮುಖ್ಯ. ಪರಿಶ್ರಮ ಇಲ್ಲದೆ ನಮ್ಗೆ ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವರನ್ನ ಬೈದು ಪ್ರಯೋಜನ ಇಲ್ಲ. ಎಷ್ಟು ಕುಟುಂಬಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತವೆ, ಯಾವ್ದಾದಕ್ಕೂ ಖರ್ಚಾಗಿ ತತ್ತರಿಸಿ ಹೋಗಿರೋದಿದೆ, ಆಮೇಲೆ ಮತ್ತೆ ಚೇತರಿಸಿಕೊಂಡು ಒಂದು ಸುಸ್ಥಿತಿಗೆ ಬಂದಿರೋದಿದೆ. ನಿಮ್ಮ ಕುಟುಂಬದಲ್ಲೂ ಆಗಿರ್ಬೇಕು ಅಲ್ವಾ? ಹೌದು, ನಿಜವಾಗಿ ಇವರು ವ್ಯಾಪಾರ ಎಲ್ಲ ಮಾಡ್ತಾ ಇದ್ರು, ಅದರಲ್ಲಿ ತುಂಬಾ ಲಾಸ್ ಆಗಿ ಆಮೇಲೆ ಅದನ್ನೆಲ್ಲ ಸರಿದೂಗಿಸಿಕೊಂಡು ಮತ್ತೆ ಎದ್ದು ನಿಂತ ಪ್ರಸಂಗ ನಮ್ಮಲ್ಲಿ ಇದೆ. ಮಕ್ಕಳು ಏನ್ ಮಾಡ್ತಿದ್ದಾರೆ? ಒಬ್ಳು ಕಾವ್ಯ ಅಂತ ಹೇಳಿ, ಅವಳು ಸೈಕಾಲಜಿ MSc ಮಾಡಿ ಇವಾಗ ಮಣಿಪಾಲದ KMC ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ದುಡಿತಾ ಇದ್ದಾಳೆ. ಎರಡನೇ ಅವಳು ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಓದಿ ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದಾಳೆ. ಹಳ್ಳಿ ಬಿಟ್ಟು ಮಕ್ಕಳ ಜೊತೆಗೆ ಒಂದೆರಡು ದಿನ ಯಾಕೆ 4-5 ದಿನ ಇದ್ರೆ ಏನನ್ಸುತ್ತೆ, ಆ ಸನ್ನಿವೇಶದಲ್ಲಿ ನಿಮ್ಮ ಆಲೋಚನೆಗಳು ಹೇಗಿರ್ತವೆ? 4-6 ದಿವಸ ಇದ್ದದ್ದು ಇಲ್ಲ, 2 ದಿವಸದ ಮಟ್ಟಿಗೆ ಹೋಗಿದ್ದೇನೆ, 2 ದಿವಸ ಇದ್ದು 3ನೇ ದಿವಸಕ್ಕೆ ಬಂದು ಬಿಡ್ತೇನೆ. ಯಾಕಂದ್ರೆ ಇಲ್ಲಿದು ತೋಟ, ಮನೆ, ಪ್ರಾಣಿಗಳು ಇವುಗಳ ಜೊತೆ ನಂದು ಸಂಬಂಧ ತುಂಬಾನೇ ಇದೆ, ಅದಕ್ಕೋಸ್ಕರ ನನ್ಗೆ ಅಲ್ಲಿ ಹೋಗಿ ಅಲ್ಲೇ ಇರುವಂತ ಪ್ರಸಂಗ ಇಲ್ಲ. ನಂದು ನಾನು ಕಟ್ಟಿದ ಮನೆ, ನಾನು ಬೆಳೆಸಿದ ತೋಟ, ನಾನು ನನ್ನ ಗಂಡ ಕೈ ಜೋಡಿಸಿ ಬೆಳೆಸಿರುವ ವ್ಯವಸ್ಥೆ, ಇನ್ನೂ ಚೆನ್ನಾಗಿರ್ಬೇಕನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಅದನ್ನ ಬಿಟ್ಟು 4-6 ದಿನ ಹೊರಗಡೆ ಇರೋದು ಬಹಳ ಕಷ್ಟವೇ. ಇದು ಅನೇಕ ಹಳ್ಳಿಗರಲ್ಲಿ ಇದ್ದೇ ಇದೆ. ಎಂಥ ಸ್ಥಿತಿವಂತ ಮಕ್ಕಳ ಮನೆಯಲ್ಲೂ ಒಂದೆರಡು ದಿನ ಇದ್ದ ಬಳಿಕ ಮತ್ತೆ ಹಳ್ಳಿ ಎಳಿತತೆ, ಹಳ್ಳಿಗೆ ಬಹುಬೇಗ ಬಂದಿರೋದಿದೆ. ಇದು ಆ ಭೂಮಿ ತಾಯಿಯ ಒಡನಾಟ, ಭೂಮಿ ತಾಯಿಯ ಕರೆ ಅಂತ ಹೇಳ್ಬೋದು ಅಲ್ವಾ? ನಿಜವಾಗಿ ಹೌದು, ಇದು ನಿಜವಾದ ಮಾತೆ. ನಾವು ಅಲ್ಲಿ ಇದ್ದು ಮನ್ಸೆಲ್ಲ ಇಲ್ಲಿರುತ್ತೆ, ಏನ್ ಕೆಲಸ ನಡೆಯುತ್ತೋ, ತೋಟಗಳು ಹೇಗಿದ್ದಾವೋ, ಮನೆ ಸುತ್ತಮುತ್ತ ಹೇಗಿದೆಯೋ, ಇದೇ ಯೋಚನೆ ಇರುತ್ತೆ. ಅದಕ್ಕೋಸ್ಕರ ನಾನು 2 ದಿವಸದ ಮಟ್ಟಿಗೆ ಮಾತ್ರ ಹೋಗಿ ಇರೋದು, 3ನೇ ದಿವಸಕ್ಕೆ ಬಂದೇ ಬಿಡ್ತೇನೆ. ಪಟ್ಟಣಗಳಲ್ಲಿ ಏನೇ ಸಮೃದ್ಧಿ ಇದ್ರು, ಏನೇ ಸುಖ ಇದ್ರು, ಹಳ್ಳಿಯ ಜೀವನವೇ ಶ್ರಮ ಪಟ್ಟಿರೋರಿಗೆ ಅದರದ್ದಾದ ಅರ್ಥವನ್ನು ಕೊಡುತ್ತೆ, ಅದರದ್ದಾದ ಸುಖವನ್ನು ಕೊಡುತ್ತೆ. ನೀವು ಇದನ್ನ ಕಂಡುಕೊಂಡಿದ್ದೀರಿ, ಇಲ್ಲೇ ಆನಂದವನ್ನು ಅನುಭವಿಸಿದಿರಿ, ಅಭಿವೃದ್ಧಿಯನ್ನು ನೋಡಿದಿರಿ. ನಿಮ್ಮ ಮಾತುಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ತೆ, ತುಂಬಾ ಸಂತೋಷ ಆಯ್ತು ನಿಮ್ಮ ಆಕಾಶ ಅಡಿಯವ್ರ ಜೊತೆ ಮಾತಾಡಿ ನನಗೊಂದು ಇಂತಹ ಅವಕಾಶ ಮಾಡಿಕೊಟ್ಟ ನಿಮ್ಮ ಆಕಾಶ ಅಣಿಯವರಿಗೆ ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕೃಷಿಯಲ್ಲಿ ನಾರೀ. ಏಳಿಗೆಗೆ ದಾರಿ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಕೇಳುವರೆ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ಈಗ ಕೇಳಿ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 15,900 ರೂಪಾಯಿಯಿಂದ 16,500 ರೂಪಾಯಿಗಳು, ಅರೇಬಿಕಾ ಚೆರಿ 8,900 ರೂಪಾಯಿಯಿಂದ 9,100 ರೂಪಾಯಿಗಳು, ರೊಬಸ್ಟಾ ಫಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,950 ರೂಪಾಯಿಗಳು, ರೊಬಸ್ಟಾ ಚೆರಿ 4,700 ರೂಪಾಯಿಯಿಂದ 4,900 ರೂಪಾಯಿಗಳು. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 40,000 ರೂಪಾಯಿಯಿಂದ 46,500 ರೂಪಾಯಿಗಳು. ಏಲಕ್ಕಿ ಧಾರಣೆ. 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿಗಳು, ಕಾಳು ಮೆಣಸು 1 ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿಗಳು, ಶುಂಠಿ ದರ ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿಗಳು. ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದಿರಿ. ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶ ಮೂರ್ತಿಗಳನ್ನ ಸಾರ್ವಜನಿಕ ಆಗಿ ಪ್ರತಿಷ್ಠಾಪನೆ ಮಾಡಿಕೆ, ಹಂಗೆ ವಿಸರ್ಜನೆ ಮಾಡುವ ಆಯೋಜಕರು, ಸಂಘ ಸಂಸ್ಥೆಗ, ಸಮಿತಿಗ ಅನುಮತಿಗಾಗಿ ಬ್ಯಾರೆ ಬ್ಯಾರೆ ಇಲಾಖೆಗಳಿಗೆ ಅಲ್ದಾಡದನ್ನ ತಪ್ಪಿಸಿಕೆ ನಗರದ ಹತ್ತಿರದ ಸಂಸ್ಥೆಗಳಲ್ಲಿ ಪೊಲೀಸ್ ಇಲಾಖೆ, ಸೆಸ್ಕ್, ಅಗ್ನಿಶಾಮಕ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆನ ಸಿಬ್ಬಂದಿಗಳಿರುವ ಏಕಗವಾಕ್ಷಿ ಕೇಂದ್ರದ ಅನುಮತಿ ನೀಡಿಕೆ ಜಿಲ್ಲಾಡಳಿತದ ನಿರ್ದೇಶನ ಕೊಟ್ಟಳು. ಅದರಿಂದ ಆಯೋಜಕರು, ಸಂಘ ಸಂಸ್ಥೆಗ ಈ ಏಕಗವಾಕ್ಷಿ ಕೇಂದ್ರದ ಅರ್ಜಿ ಫಾರಂಗಳನ್ನ ಪಡ್ಕೊಳಕ್, ಹಂಗೆ ಜಿಲ್ಲಾಡಳಿತದ ಕಾಲಕಾಲಕ್ಕೆ ಕೊಡುವ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಗಣೇಶ ಹಬ್ಬನ ಆಚರಣೆ ಮಾಡುವಂಗೆ ಜಿಲ್ಲಾಧಿಕಾರಿಯವು ಸೂಚನೆ ಕೊಟ್ಟಳು. ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ಮೀನು ಪಾಶುವಾರು ಹಕ್ಕು 2022 ಜೂನ್ಗೆ ಆಖರಿಯಾಗಿದ್ದು, ಹಾರಂಗಿ ಜಲಾಶಯದ ಮೀನು ಪಾಶುವಾರು ಹಕ್ಕು ವಿಲೇವಾರಿ ವಿಧಾನದ ವಿಷಯ ಸರ್ಕಾರದ ಹಂತದಲ್ಲಿದ್ದು, ಮುಂದಿನ ವಿಲೇವಾರಿ ಆದೇಶ ಬರುವ ಮುಟ್ಟ ಹಾರಂಗಿ ಜಲಾಶಯದಲ್ಲಿ ಯಾವುದೇ ಮೀನುಗಾರಿಕೆ ನಡೆಸುವಂಗಿಲ್ಲೇತ ಸೋಮರ್ಪೇಟೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ ಸುಳ್ಯದ ಕೆದಂಬಾಡಿ ರಾಮಯ್ಯಗೌಡರ 11 ಅಡಿ ಎತ್ತರದ ಪ್ರತಿಮೆ ಆಂಧ್ರಪ್ರದೇಶದ ವಿಜಯವಾಡಲ್ಲಿ ತಯಾರಾಗಿದ್ದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವರ ಈ ಪ್ರತಿಮೆ ಇದೇ ತಾರೀಕು 27ರಂದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ತಲುಪಿ ತಾರೀಕು 28ರಂದು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳಿಂದ ಪ್ರತಿಮೆನ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಅಲ್ಲಿಂದ ಹೊರಡುವ ಈ ಯಾತ್ರೆ ಕೊಡಗು ಜಿಲ್ಲೆನ ಕುಶಾಲ್ ನಗರಕ್ಕೆ ಬಂದು ಅಂದೇ ಹಿಂಬತ್ತು 4:30 ಗಂಟೆಗೆ ಮಡಿಕೇರಿ ಸುದರ್ಶನ ವೃತ್ತಕ್ಕೆ ಬಂದಿದೆ. ನಾಡಿನ ಹಿರಿಯರು, ಜನಪ್ರತಿನಿಧಿಗ, ಸಾರ್ವಜನಿಕರಿಂದ ಇವರ ಪ್ರತಿಮೆಗೆ ಗೌರವ ನೀಡಲಾದೆ ತಾರೀಕು 29ರಂದು ಹೊತ್ತಾರೆ 7 ಗಂಟೆಗೆ ಮಡಿಕೇರಿ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ಮೇಲೆ ಈ ರಥ 300ಕ್ಕಿಂತ ಜಾಸ್ತಿ ವಾಹನ ಜಾಥದೊಟ್ಟಿಗೆ ಸುಳ್ಯ ತಲುಪಿದೆತ್ತ ಕೊಡಗುಗೋಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಸೂರ್ತಲೆ ಸೋಮಣ್ಣ ಅವರು ತಿಳಿಸೇಳು. ಸೋಮರ್ಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆನ ವೈದ್ಯೆ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ ಅವರು ರಾಜ್ಯ ಸರ್ಕಾರದ ಶ್ರೇಷ್ಠ ವೈದ್ಯ ಪ್ರಶಸ್ತಿನ ವೈದ್ಯರ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಜಂಬರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಪಡ್ಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ದಶವರ್ಷ ಸಂಭ್ರಮದ ಆಕೇರಿ ಜಂಬರ ಇದೇ ತಿಂಗಳ ತಾರೀಕು 29ರ ಸೋಮವಾರ ಮಡಿಕೇರಿ ಪೇಟೆನ ಕೊಡುಗುಗೌಡ ಸಮಾಜದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಇಂದನ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಚಿವರಾದ ವಿ ಸುನೀಲ್ ಕುಮಾರ್, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಸಿ ನಾಗೇಶ್, ಶಾಸಕರಾದ ಕೆಜಿ ಬೊಪ್ಪಯ್ಯ ಮತ್ತು ಎಂಪಿ ಅಪ್ಪಚುರಂಜನ್ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲಾ ಪಂಚಾಯತ್, ಮಡಿಕೇರಿ ತಾಲೂಕು ಪಂಚಾಯತ್ ಇವರ ವತಿಯಿಂದ ಓದುವ ಬೆಳಕು ಕಾರ್ಯಕ್ರಮದ ಭಾಗಿಯಾಗಿ ಗ್ರಾಮ ಚದುರಂಗ ಆಟ ಆಡೋಣ ಅಭಿಯಾನದ ಪ್ರಯುಕ್ತ ಮಡಿಕೇರಿ ಸಾಮರ್ಥ್ಯ ಸೌಧ ಕಟ್ಟಡದಲ್ಲಿ ಏರ್ಪಾಟು ಮಾಡಿದ್ದ ಮಡಿಕೇರಿ ತಾಲೂಕು ಮಟ್ಟದ ಚದುರಂಗ ಪೈಪೋಟಿ ಕಾರ್ಯಕ್ರಮಕ್ಕೆ ಶಾಸಕರಾದ ಕೆಜಿ ಬೊಪ್ಪಯ್ಯನವರು ಚಾಲನೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕೊಡಗು ಜಿಲ್ಲಾ ಮಹಿಳಾ ಬರಗಾರರ ಸಂಘ 2012ರಲ್ಲಿ ಸುರಾಗಿ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದುಟ್ಟು ಜಿಲ್ಲೆಯಲ್ಲಿರುವ ಎಲ್ಲ ಮಹಿಳಾ ಲೇಖಕರನ್ನ ಒಂದುಗೂಡಿಸೋದು ಮತ್ತು ಅವರ ಬರವಣಿಗೆಗೆ ಕುಮ್ಮಕ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಬರಹಗಳನ್ನ ಬರೆದು ಪುಸ್ತಕಗಳನ್ನ ಹೊರತಕ್ಕೆ ಇದು ಒಂದು ವೇದಿಕೆ ಆಗುಟ್ಟುತ್ತ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾಗೆ ಸಂಘಕ್ಕೆ ಹೊಸ ಸಮಿತಿ ರಚನೆ ಮಾಡಿ ಅಧ್ಯಕ್ಷರಾಗಿ ಮೊನ್ನಂಟ ಶೋಭಾ ಸುಬ್ಬಯ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿಯ ನೆರವನ ರೇವತಿ ರಮೇಶ್, ಉಪಾಧ್ಯಕ್ಷರಾಗಿ ಬೇಬಿ ಚಿನ್ನಪ್ಪ, ಡಾಕ್ಟರ್ ಕಾವೇರಿ ಪ್ರಕಾಶ್, ಸಹ ಕಾರ್ಯದರ್ಶಿಯಾಗಿ ಕಡ್ಲೆರ ತುಳಸಿ ಮೋಹನ್, ಕೋಶಾಧಿಕಾರಿಯಾಗಿ ಕಟ್ರತನ ಲಲಿತಾ ಅಯ್ಯಣ್ಣ ಸೇರಿದಂತೆ 9 ಜನ ನಿರ್ದೇಶಕರಾಗಿ ಆಯ್ಕೆಯಾಗೊಳ್ಳುತ್ತಾ ಕೊಡ್ತಾ ಹುಟ್ಟು. ಕೊಡಗು ಜಿಲ್ಲೆಯಲ್ಲಿ ಗ್ರಾಮ ವನ್ ಯೋಜನೆ ಈಗಾಗಲೇ ಯಶಸ್ವಿಯಾಗಿ ಜಾರಿಗೆ ಬಂದಿದ್ದು ಭಾರತ ಸರ್ಕಾರ ಸಾರ್ವಜನಿಕ ಆರೋಗ್ಯ ಮಾಹಿತಿನ ಡಿಜಿಟಲೀಕರಣ ಮಾಡಿ ಒಬ್ಬ ವ್ಯಕ್ತಿನ ಆರೋಗ್ಯ ಮಾಹಿತಿನ ಹಾಗೆ ಆರೋಗ್ಯ ಸೌಲಭ್ಯಗಳನ್ನ ಸುಲಭ ಆಗಿ ಸಿಗುವಂಗೆ ಮಾಡಿಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಯೋಜನೆಯನ್ನು ಶುರು ಮಾಡಿದ್ದು ABHA ಕಾರ್ಡ್ ಇರೋ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೂಪಾಯಿ 5 ಲಕ್ಷ ಮುಟ್ಟ ಪುಕ್ಸಟ್ಟಿ ಚಿಕಿತ್ಸೆನ ಪಡ್ಕೊಳಕ್ಕೆ, ಇದರೊಟ್ಟಿಗೆ ಚಿಕಿತ್ಸೆ ಮಾಹಿತಿನ ಸಹ ಯಾವುದೇ ಭಾಗಲಿ ಆನ್ಲೈನ್ಲಿ ಪಡ್ಕೊಳಕ್ಕೆ, ಕಾರ್ಡ್ ನೋಂದಣಿಗೆ ಹಾಗೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಗ್ರಾಮ ವನ್ ಕೇಂದ್ರನ ಸಂಪರ್ಕಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅವರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಚಿನ್ನದ ಪ್ರತಿ ಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೇ ಆಗಸ್ಟ್ 29ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ನಾಡಿನ ಜನತೆಗೆ ಕೈಲ್ ಮುಹೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಇದರೊಂದಿಗೆ ತೋಟಗಳು ಉಚಿತ. ಬನ್ನಿ, ಅಧಿಕೃತ ಮಾರಾಟಗಾರರು ಮೆಸರ್ಸ್ ಬಿ ಪ್ರಭಾಕರ್ ಭಂಡಾರಿ, ಮಹದೇವಪೇಟೆ, ಮಡಿಕೇರಿ. ಕಾಲ್ 2299937. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟಿ. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಮಡಿಕೇರಿಯ ಪತ್ರಿಕಾ ಭವನದ ಹತ್ತಿರ ಶುಭಾರಂಭಗೊಂಡಿದೆ D20 Tech. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, UPS, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಅಪ್ ಟು 30% ಡಿಸ್ಕೌಂಟ್ ನೊಂದಿಗೆ ಸಂಪರ್ಕಿಸಿ D20 Tech, ಪತ್ರಿಕಾ ಭವನ ಬಳಿ, ಮಡಿಕೇರಿ. ರೀ, ಪಕ್ಕದ ಮನೆಯವರು ಮಹೇಶ್ ಎಂಟರ್ಪ್ರೈಸಸ್ ನಿಂದ ಟಿವಿ ತಂದಿದ್ದಾರೆ, ಅದು ಆನ್ಲೈನ್ ಬೆಲೆಗಿಂತ ಕಡಿಮೆ ಅಂತೆ. ನನ್ನ ಫ್ರೆಂಡ್ ಮನೆಯವರು ಕೂಡ ಅಲ್ಲಿಂದಲೇ ಫ್ರಿಡ್ಜ್ ತಗೊಂಡಿದ್ದಾರೆ. ಮಿಕ್ಸಿ, ಕುಕ್ಕರ್, ವಾಷಿಂಗ್ ಮಿಷಿನ್, ಚಿಮಡಿ ಹಾಗೂ ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ 10-30% ಡಿಸ್ಕೌಂಟ್ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟೊಂದು ಕಡಿಮೆಯಲ್ಲಿ ಯಾಕೆ ಕೊಡ್ತಾರೆ? ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ಹಬ್ಬಗಳ ಪ್ರಯುಕ್ತ ಈ ಆಫರ್. ಮಹೇಶ್ ಎಂಟರ್ಪ್ರೈಸಸ್ ಹಾಗೂ ಮಹೇಶ್ ಎಲೆಕ್ಟ್ರಾನಿಕ್ಸ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 9448504689 ಅಥವಾ 9241100534. ರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ, ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್, ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880600392. ಮಾಲೀಕರು ದಿನೇಶ್ ಬೆಳ್ಯಪ್ಪ. ಕೊಡಗಿನ ಫ್ಯಾಷನ್ ಬಟ್ಟೆಗಳ ಜಗತ್ತಿಗೆ ಮತ್ತೊಂದು ಸೇರ್ಪಡೆ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ಅತಿ ಶೀಘ್ರದಲ್ಲಿ ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. 5 ವರ್ಷದಿಂದ ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ವರ್ಣರಂಜಿತ ಬಟ್ಟೆಗಳು, ಈಗಿನ ಫ್ಯಾಷನ್ ಗೆ ಅನುಗುಣವಾದ ಪುರುಷರ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ನಿಮ್ಮ ಫ್ಯಾಷನ್ ಬಟ್ಟೆಗಳು ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನಲ್ಲಿ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ನೆಲಜಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಕೈಲು ಮುಹೂರ್ತ ಹಬ್ಬದ ಪ್ರಯುಕ್ತ ವರ್ಷಂ ಪ್ರತಿ ನಡೆಯುವ ಉತ್ಸವ ಇದೇ 27ರಂದು ಶನಿವಾರ ನಡೆಯಲಿದೆ. ಅಂದು ತುಲಾಭಾರ ಸೇವೆ, ದೇವರ ನೃತ್ಯ ಬಲಿ, ಇನ್ನಿತರ ಪೂಜಾ ವಿಧಿಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ತುಲಾಭಾರ ಸೇವೆ ಮಾಡಿಸುವವರು ದಿನ ಮುಂಚಿತವಾಗಿ ದೇವಸ್ಥಾನದಲ್ಲಿ ಹಾಜರಿರಬೇಕು. ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9449554997 ಅಥವಾ 9482980493. ನಂಬರ್ 578 ಪಾರಾಣೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಾರಾಣೆ. ಈ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸಂಘದ ಅಧ್ಯಕ್ಷರಾದ ಶ್ರೀ ಅಪ್ಪ ನೆರವಂಡ ಎಂ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 27ರಂದು ಅಂದರೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಸದಸ್ಯರು ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿಕೊಂಡಿದ್ದಾರೆ. ಹೊಸಕೇರಿ ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮಸಭೆ ಇದೇ 29ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಹೊಸಕೇರಿ ಪಂಚಾಯತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಪ್ರಭುಶೇಖರ್ ಬಿವೈ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಹೊಸಕೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಪುಟಾಣಿಗಳೇ ಗಮನಿಸಿ, ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ಚಿನ್ನರ ಲೋಕದಲ್ಲಿ ಕಾಡಂಚಿನ ಊರಿನಲ್ಲಿ ವಿಜಯಶ್ರೀ ಹಾಲಾಡಿಯವರ ಕಥಾ ಸಂಕಲನದಿಂದ ಆಯ್ದ ಮಕ್ಕಳ ಕಥೆ ಹಾಗೂ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಪ್ರಸಾರಗೊಳ್ಳಲಿದೆ. ಕೇಳಿ ಕಾಡಂಚಿನ ಊರಿನಲ್ಲಿ ಹಾಗೂ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮೆಚ್ಚಿನ ಚಿಣ್ಣರ ಲೋಕದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಸೇವಾ ಮಾಹಿತಿ: ಚೋರಿಕಾಡ್ ಕಾರಳನ ಚಟ್ಟಂಗಡ ಪೌತಿ ಬಿದ್ದ ಪಂಡಮೋ ಚಟ್ಟಂಗಡ ಕಿರಣ್ ಪಿನ್ನ ಸೋಮಣ್ಣ ಅಂಗಡ ಪಪ್ಪ ಉತ್ತಪ್ಪ ಇಂದು ಮರಣಪಟ್ಟಿತು. 68 ಬಯತ್ರ ಚಟ್ಟಂಗಡ ಉತ್ತಪ್ಪ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಕ 9:30 ಐಂಡ ಸ್ವಂತ ಮನೆಯಲ್ಲಿ ನಡಪ. ಶುಂಟಿಕೊಪ್ಪ ನಾರ್ಗಾಣೆ ಗ್ರಾಮದ ಎಂಕನ ಮಂಜುನಾಥ್ ಮನು ಅವರು ಇಂದು ನಿಧನರಾಗಿದ್ದು 65 ವರ್ಷ ಪ್ರಾಯದ ಎಂಕನ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿ ನಗರತ್ರ ಗಾಂಧಿ ಪರಂಬುಲು ಸಭೆ ಸಮಾರಂಭತ್ ಸಾರ್ವಜನಿಕಂಗ ಅಳತಿತ ಕಾರ್ಯಕ್ರಮ ನೋಟುವಗುಳ್ಳೋ ಗ್ಯಾಲರಿ ನಿರ್ಮಾಣ ಕಾಮಗಾರಿ ರಮೀದ ಶಾಸಕ ಮಂಡೆಪಂಡ ಅಪ್ಪಚುರಂಜನವು ಇಂದು ಜಾಗಕ್ಕೆ ಕುದ್ದು ಪೋಯಿ ನೋಟಿದ್ ಸಲಹೆ ಸೂಚನೆ ಕೊಡ್ತದೆ. ಈ ನಾರತು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಕೂಡ್ನನಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ಕೊಡಗು ಜಿಲ್ಲೆಯಲ್ಲಿ ದಂಡರ್ತ ಇರುವತ್ತ ದಂಡ ಇರುವತ್ತ ಮೂಂದನೇ ಸಾಲರ ರೈತಂಗಡ ಬೊಳೆ ಸಮೀಕ್ಷೆ ಕಾರ್ಯಕ್ಕೂ ಸೆಪ್ಟೆಂಬರ್ ಒಂದಾಂಜ ಚಾಲನೆ ಕೊಟ್ಟುವಂದು ಜಿಲ್ಲಾಧಿಕಾರಿ ನಿನಾಂದ ತಂಗಡ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಣಚಿ ಸರ್ಕಾರದ ಆದೇಶಕ್ಕೆ ಒತ್ತನಕ್ಕೆ ಈ ಕುರಿ ರೈತಂಗಡ ಬೊಳೆ ಸಮೀಕ್ಷೆ ಕಾರ್ಯಕ್ಕೆ ರೈತಂಗ ತಂಗಡ ಭೂಮಿಲಿ ಬೊಳೆದ ಬೊಳೆರ ವಿವರತನ ದಾಖಲೆ ಮಾಡುವಕ್ಕೆ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ದಂಡರ್ತ ಇರುವತ್ತ ದಂಡ ಇರುವತ್ತ ಮೂಂದು ಅಣ್ಣೋ ಮೊಬೈಲ್ ಆಪ್ನ ಗೂಗಲ್ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಯೋಲು ಈಂಡಮೀದ ಜನಕ್ಕೆ ಅರಿವಿಕೆ ಕೊಡ್ತಾರೆ.